ಜಗ ಜಗಸಿ ಬಂದವಳೆ ನಗು ನಗುತ್ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ಜಗ ಜಗಸಿ ಬಂದವಳೆ ನಗು ನಗುತ್ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ತಕ್ ಜೀವಾ ತೈಸ ಬಲ್ಯ ಬಿಸಿ ಅಜ್ಜಿ ತಕ್ ಜೀವಾ ತೈಸ ಸಾವುಕಾಕೆ ಹಂಗು ಇನ್ನಿಲ್ಲ ಜಗನ್ ಹಂಗೆ ಜಬರ್ದಸ್ತ್ ಮಾಡೋ ಜಮೀನ್ದಾರ ರಾಜೋರು ಉಸಿರಿಲ್ಲ ಜಮೀನ್ದಾರ ಬಂದೈ ಸಂತೆ